ಅಥ ರುದ್ರಯಾಮಳಯೋಕ್ತ ಶ್ರೀಶಿವಸಹಸ್ರನಾಮ ಸ್ತೋತ್ರಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಸ್ಯ ಶ್ರೀ ಶಿವಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶಂಭುರ್ಷಿಃ ಅನುಷ್ಟುಪ್ ಛಂದಃ ಸದಾಶಿವೋ ದೇವತಾ ಮಹೇಶ್ವರ ಇತಿ ಬೀಜಂ ಗೌರೀ ಶಕ್ತಿಃ ಸರ್ವೈರಿತಿ ಕೀಲಕಂ. ಶ್ರೀ ಸಾಂಬ ಸದಾಶಿವ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ ಧ್ಯಾನಂ. ಶಾಂತಂ ಪದ್ಮಾಸನಸ್ಥಂ ಶಶಿಧರ ಮಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭಯದಂ ದಕ್ಷಿಣಾಂಗೇ ವಹಂತಂ ನಾಗಂ ಪಾಶಂ ಚ ಘಂಟಾಂ ವರಡಮರುಯುತಂ ಚಾಂಕುಶಂ ವಾಮಭಾಗೇ ನಾನಾಲಂಕಾರಯುಕ್ತಂ ಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ. ಓಂ ಹಿರಣ್ಯಬಾಹುಃ ಸೇನಾನಿರ್ದಿಕ್ಪತಿಸ್ತರುರಾಡುರಃ ಹರಿಕೇಶ ಪಶುಪತಿರ್ಮಹಾನ್ ಸಸ್ಪಿಂಚರೋ ಮೃಡಃ ವಿವ್ಯಾಧಿರ್ಬಭ್ರುಶ ಶ್ರೇಷ್ಠ ಪರಮಾತ್ಮಾ ಸನಾತನಃ ಸರ್ವಾನ್ನರಾಜ್ಯಗತ್ಕರ್ತಾ ಪುಷ್ಟೀಶೋ ನಂದಿಕೇಶ್ವರಃ ಆತತಾಯೀ ಮಹಾರುದ್ರಃ ಸಂಸಾರಾಸ್ತ್ರಸುರೇಶ್ವರಃ ಉಪವೀತಿರಹಂತಾತ್ಮಾ ಕ್ಷೇತ್ರೇಶೋ ವನನಾಯಕಃ ರೋಹಿತಸ್ಥಪತಿಃ ಸೂತೋ ವಾಣಿಜೋ ಮಂತ್ರಿರುನ್ನತಃ ಕ್ಷೇತ್ರೇಶೋ ಹುತ ಭುಗ್ದೇವೋ ಭುವಂ ತಿರ್ವಾರಿವಸ್ಕೃತಃ ಉಚ್ಚೈರ್ಘೋಷೋ ಘೋರರೂಪಃ ಪತ್ತೀಶಃ ಪಾಶಮೋಚಕಃ ಓಷಧೀಶ ಪಂಚವಕ್ತ್ರಃ ಕೃತ್ಸ್ನವೀತೋ ಭಯೋ ನಘಃ ಸಹಮಾನಸ್ವರ್ಣರೇತಾ ನಿರ್ವ್ಯಾಧಿರ್ನಿರುಪಪ್ಲವಃ ಆವ್ಯಾಧಿನೀಶಃ ಕಕುಭೋ ನಿಷಂಗೀಸ್ತೇನ ರಕ್ಷಕಃ ಮಂತ್ರಾತ್ಮಾ ತಸ್ಕರಾಧ್ಯಕ್ಷೋ ವಂಚಕಃ ಪರಿವಂಚಕಃ ಅರಣ್ಯೇಶ ಪರಿಚರೋ ನಿಚೇರುಸ್ತಾಯುರಕ್ಷಕಃ ಪ್ರಕೃತೀಶೋ ಗಿರಿಚರಃ ಕುಲುಂಚೇಶೋ ಗುಹೇಷ್ಟದಃ ಭವಃ ಶರ್ವೋ ನೀಲಕಂಠಃ ಕಪರ್ಧೀ ತ್ರಿಪುರಾಂತಕಃ ವ್ಯುಕ್ತಕೇಶೋ ಗಿರಿಶಯಃ ಸಹಸ್ರಾಕ್ಷಃ ಸಹಸ್ರಪಾತ್ ಶಿಪಿವಿಷ್ಟಶ್ಚಂದ್ರಮೌಳಿರ್ಹಸ್ವೋ ಮೀಡುಷ್ಟಮೋ ನಘಃ ವಾಮನೋ ವ್ಯಾಪಕ ಶೂಲೀ ವರ್ಷೀಯಾ ನ ಜಡೋ ನನು ಊರ್ಮ್ಯಃ ಸೂರ್ಮ್ಯೋ ಗ್ರಿಯಶೀಭ್ಯಃ ಪ್ರಥಮಃ ಪಾವಕಾಕೃತಿಃ ಆಚಾರಸ್ತಾರಕಸ್ತಾರೋ ವಸ್ವನ್ಯೋನಂತ ವಿಗ್ರಹಃ ದ್ವಿಷ್ಯ ಶ್ರೋತಸ್ಯ ಈಶಾನೋ ಧುರ್ಯೋ ಗವ್ಯೋ ಮನೋನ್ಮನಃ ಪೂರ್ವಜೋ ವರಜೋ ಜ್ಯೇಷ್ಠಃ ಕನಿಷ್ಠೋ ವಿಶ್ವಲೋಚನಃ ಅಪ್ರಗಲ್ಭ್ಯೋ ಮಧ್ಯಮೋರ್ಮ್ಯೋ ಜಘನ್ಯೋ ಬುಧ್ರಿಯಃ ಶುಭಃ ಪ್ರತಿಸೂರ್ಯೋ ನಂತರೂಪಃ ಸೋಮ್ಯೋ ಯಾಮ್ಯಃ ಸುರಾಶ್ರಯಃ खल्यो वर्यो भयक्षेभ्यश्लोक्यः पथ्यो नभोऽग्रणीः वन्यो वसान्यः पूतात्मा श्रवः कक्ष्यः प्रतिश्रवः आशुषेनो महासेनो महावीरो महारथः शूरोतिघातको वर्मी वरूथी बिल्मिरुद्यतः श्रुतसेनः श्रुतः साक्षी कवची वशकृद्वशी अहनन्योऽनन्यनाथो दुन्दुभ्योरिष्टनाशकः धृष्णुः प्रमृश ईज्यात्मा वदान्यो वेदसम्मतः तीक्ष्णेषु पाणिः प्रहितः स्वायुधः शस्त्रवित्तमः सुधन्वा सुप्रसन्नात्मा विश्ववक्त्रः सदा गतिः श्रुत्युः पथ्यो विश्वबाहुः काट्यो नीप्यः शुचिस्मितः सूद्यः सरस्यो वैषन्तो नाद्यः कूप्यऋषिर्मुनिः वट्यो वर्ष्यो वर्णरूपः कुमारः कुशलोऽतुलः मेध्यो वेद्यो मेघशक्तिर्विद्युद्यो मेघविक्रमः दुराधरो दुराराध्यो निर्द्वन्द्वो दुःसहप्रदः ईध्रियः क्रोधशमनो जातू कर्ण्यः पुरुष्टुतः आतप्यो वायुरजरो वात्यः कात्यायनी प्रियः वास्तव्यो वास्तु पोरेष्म्यो विश्वमूर्धा वसुप्रदः सोमस्ताम्ररुणशृङ्गो रुद्रः सुखकरः सुहृत् उग्रो भीमो भीमकर्मा भीमो भीमपराक्रमः अग्रे वधो हनेयात्मा हन्ता दूरवधो वधः शम्भुर्मयो भोर्नित्यश्च शङ्करः कीर्तिसागरः मयस्करः शिवतरः खण्डः परशुजः शुचिः तीर्थ्यः कूल्यो मृताधीशः पार्यो वार्यो मृताकरः शुद्धः प्रतरणो मुख्यः शुद्धपाणिरलोलुपः उच्च उत्तरणस्तार्यस्तार्यज्ञस्तार्यहृद्गतिः आतार्यः सारभूतात्मा सारग्राही दुरत्ययः आलाद्यो मोक्षदः पथ्यो नर्थः सत्यसङ्गरः षष्ट्यः फेन्यः प्रवाह्यश्च सिकत्यः सैकताश्रयः इरिण्यो ग्रामणीः पुण्यः शरण्यः शुद्धशासनः वरेण्यो यज्ञपुरुषो यज्ञेशो यज्ञनायकः